ನಾ ಮೇವನ ಬದುಗಳ ಮೇಲೆ ಒಡ್ಡಿನ ಮೇಲೆ ಕಟ್ಮಡಿಕೆ ಮುಂದೆ ಹಾಕ್ತಿವಿ, ನಾವ್ ಆ ಕಡೆ ಒಂದು 10 ನಿಮಿಷ ಹೋಗಿ ಬರೋದಕ್ಕೆ ನಮ್ಮ ಖಾಲಿ ಮಾಡಿಬಿಡ್ತು. ಆ ರೀತಿಯಾಗಿ ನಾನು ಹೇಳೋದನ್ನಂತಂದ್ರೆ, ತಂದ ಮೇಲೆ ನೀವು ಮೇವಿನ ಬೆಳೆಗಳ ಬಗ್ಗೆ ಯೋಚನೆ ಮಾಡಬಾರ್ದು. ತರುವುದಕ್ಕಿಂತ 3 ತಿಂಗಳ ಮೊದಲನೇ ಆಕಳ ಎಮ್ಮೆ ಅಥವಾ ಕುರಿ ಆಡುಗಳನ್ನು 3 ತಿಂಗಳ ಮೊದಲನೇ ನಾವು ಮೇವಿನ ಬೆಳೆಗಳನ್ನು ಯೋಚನೆ ಮಾಡಿ ಮೇವಿನ ಕೆಫ್ಟೇರಿಯನ್ನು ಸ್ಥಾಪನೆ ಮಾಡಿಕೊಳ್ಳೋದು. ಕುರಿ ಆಡುಗಳಿದ್ರೆ ಗಿಡ ಮರಗಳನ್ನ ಬೆಳಿಬೇಕಾಗ್ತದೆ. ನುಗ್ಗೆ ಗಿಡ ಬಹಳ ಶ್ರೇಷ್ಠ, ಸ್ಟೈಲೋಜಾಂತಸ್ ಅಂತ ಮೇವು ಬರುತ್ತಾ ಅದನ್ನು ಒಳ್ಳೇದೇನೆ ಕುರಿ ಆಡುಗಳಿಗೆ. ಎರಡನೇದ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಡ್ರಿಪ್ ಇರಿಗೇಷನ್ ಮಾಡಬೇಕಾಗುತ್ತೆ, ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಡ್ಬೇಕು. ನಾವ್ ಇದನ್ನ ರೈತರಿಗೆ ಹೇಳ್ತೀವಿ, ಇದು ಮೇವಿನ ಬೆಳೆಗಳನ್ನೆಲ್ಲ ಹನಿ ನೀರಾವರಿ ಪದ್ಧತಿ ಸರ್, ನಾವು ಕಬ್ಬಿಗೆ ನಾವು ತೊಗರಿಗೆನೆ ಮಾಡಿಲ್ಲ, ಇದೇನು ಮೇವಿನ ಬೆಳೆಗಳು ಬೆಳಿಬೇಕಂತ. ಬಟ್ ಇದು ಬಹಳ ತಪ್ಪಿದು. ಯಾಕೆ ಹೇಳ್ತಾ ಇದ್ರೆ ಅಂದ್ರೆ, ಹಲವಾರು ಡೈರಿ ಫಾರ್ಮ್ಗಳು ಕುರಿ ಫಾರ್ಮ್ಗಳು ಬೇಸಿಗೆದಿಂದ ನೀರಿನ ಸಮಸ್ಯೆ ಬಂದಾಗಿ ಹೋಗಿದಾವ. ಹಾಗರ್ಗಾದಲ್ಲಿ, ಕಾಶಾಕೋಟ್ನೂರದಲ್ಲಿ, ಭೋಪಾಲ್ ತೆಗನೂರಿನಲ್ಲಿ ಹಲವಾರು ನಾನು ಕುರಿ ಫಾರ್ಮ್ಗಳನ್ನ ಮತ್ತೆ ಡೈರಿ ಫಾರ್ಮ್ಗಳನ್ನ ನೋಡಿದೀನಿ, ನೀರಿನ ಸಮಸ್ಯೆಯಿಂದನೇ ಬೇಸಿಗೆ ಕಾಲದಲ್ಲಿ ಮುಚ್ಚಿ ಹೋಗಿಬಿಡ್ತಾವ. ಆ ಸಮಸ್ಯೆ ನೀಗಿಸಬೇಕಂದ್ರೆ ಇದು ಒಳ್ಳೇದು ಅಂತ. ನೀಗಿಸಬೇಕಂದ್ರೆ ಏನ್ ಮಾಡಬೇಕಾಗ್ತದೆ? ಹನಿ ನೀರಾವರಿ ಪದ್ಧತಿ ಮಾಡಿಕೊಳ್ಬೇಕಾಗ. ಅವಾಗ ಏನಾಗುತ್ತಪ್ಪ ಅಂದ್ರೆ, ತಮ್ಮ ಬೋರ್ವೆಲ್ ಏನಿರ್ತದ ಅದಕ್ಕೆ ಅಷ್ಟು ಒತ್ತಡ ಬೀಳಂಗಿಲ್ಲ. ಬೇಸಿಗೆ ಕಾಲದಲ್ಲಿ ಕೂಡ ಅದು ನಡೀತಾ ಇರ್ತದೆ, ನಮ್ದನ್ನು ಕೂಡ ಈಗ ಡೈರಿ ಫಾರ್ಮ್ ಅನ್ನು ನಡೀತಾ ಇರ್ತದೆ. ಅದೇನು 4-5 ತಿಂಗಳ ಪೀರಿಯಡ್ ಇದೆಯಲ್ಲ, ಫೆಬ್ರವರಿ ತಿಂಗಳಿಂದ ಜೂನ್ ಪೀರಿಯಡ್, ಅದು ವೆರಿ ಕ್ರಿಟಿಕಲ್ ಪೀರಿಯಡ್. ಅದು ಆ ಮೂಮೆಂಟ್ ನಲ್ಲಿ ನಾವು ನೀರಿನ ಒಂದು ಉಪಯೋಗ ಸರಿಯಾಗಿ ಮಾಡಿಕೊಳ್ಬೇಕಾಗತ್ತೆ. ತುಂಬಾ ಒಳ್ಳೆಯ ಮಾಹಿತಿ ಪಾಟೀಲ್ ರೇ. ಈಗ ಈ ಬಗ್ಗೆ ರೈತರು ಇಷ್ಟು ಹೇಳಿದ್ರು ಕೂಡ ಕೆಲವೊಂದು ಸಂದೇಹಗಳು ಸಮಸ್ಯೆಗಳು ಹುಟ್ಟಿಕೊಳ್ಳೋದು ಸಹಜ. ಈಗ ಪಶುಪಾಲನೆಯಲ್ಲಿ ಮೇವಿನ ಬೆಳೆಗಳ ಈ ಒಂದು ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಾದ್ರೆ ನಿಮ್ಮನ್ನು ಅವರು ಸಂಪರ್ಕ ಮಾಡಲು ದೂರವಾಣಿ ಸಂಖ್ಯೆ ಯಾವುದು? 9449236868. ಅಂದ್ರೆ 9449236868 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಖಂಡಿತವಾಗಿ. ಆಯ್ತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ರೇ, ಇಷ್ಟು ಹೊತ್ತಿನ ತನಕ ನಮ್ಮ ರೈತರು ಎದುರಿಸುತ್ತಿರುವಂತ ದೊಡ್ಡ ಸಮಸ್ಯೆ ಮೇವಿನದ್ದು, ಪಶುಪಾಲನೆಗೆ ದೊಡ್ಡ ಸವಾಲಾಗಿ ನಿಂತಿರುವಂತದ್ದು, ಅದಕ್ಕೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು, ಬೇರೆ ಬೇರೆ ವಿಧಾನಗಳಲ್ಲಿ ಮೇವನ್ನು ಬೆಳೆಯುವ ವಿಧಾನ ಮತ್ತು ಹೇಗೆ ಅದು ಲಾಭದಾಯಕ ಅನ್ನೋದರ ಬಗ್ಗೆ ಇಷ್ಟು ಹೊತ್ತಿನ ತನಕ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ. ಇದುವರೆಗೆ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿ ಹೆಚ್ಚಿಸಲು ಬೇಕಾದ ಮೇವಿನ ಬೆಳೆಗಳು ಈ ಕುರಿತು ಡಾ ಮಂಜುನಾಥ್ ಪಾಟೀಲ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಇದಾಗಿತ್ತು ಇಂದಿನ ತಜ್ಞವಾಣಿ. ಇನ್ನು ಮುಂದೆ ಕೇಳೋಣ ಶರಣಪ್ಪ ವಡಗೇರಿ ಮತ್ತು ಸಂಗಡಿಗರಿಂದ ಜನಪದ ಗೀತೆ. ದಾಟಿ ಒಳಗ ಪಾದ ಯಾವ ದಾಟಿ ಭವನಿಗೆ ಹೋಗೋ ಸಂಸಾರ ದಾಟಿ ಭವನಿಗೆ ಹೋಗೋ ಸಂಸಾರ ದಾಟಿ ದಾಟಿ ಒಳಗ ಪಾದ ಯಾವ ದಾಟಿ ಭವನಿಗೆ ಹೋಗೋ ಸಂಸಾರ ದಾಟಿ ಭವನಿಗೆ ಹೋಗೋ ಸಂಸಾರ ದಾಟಿ ಹುಡುಕ ಬ್ಯಾಡೋ ನೀನು ಪ್ಯಾಟಿ ಪ್ಯಾಟಿ ಪರತತ್ವದ ತೋಟಕ್ಕ ವಡಿ ಮಾಟಿ ಹುಡುಕಬ್ಯಾಡೋ ನೀನು ಪ್ಯಾಟಿ ಪ್ಯಾಟಿ ಪರತತ್ವದ ತೋಟಕ್ಕ ವಡಿ ಮಾಟಿ ದಾಟಿ ಒಳಗಪ್ಪದ ಯಾವ ದಾಟಿ ದಾಟಿ ಒಳಗಪ್ಪದ ಯಾವ ದಾಟಿ ಭವ ನೀಗಿ ಹೋಗ ಸಂಸಾರ ದಾಟಿ ಭವ ನೀಗಿ ಹೋಗ ಸಂಸಾರ ದಾಟಿ ಹುಡುಕಬ್ಯಾಡೋ ನೀನು ಪ್ಯಾಟಿ ಪ್ಯಾಟಿ ಪರತತ್ವದ ತೋಟಕ್ಕ ವಡಿ ಮಾಟಿ ಪರತತ್ವದ ತೋಟಕ್ಕ ವಡಿ ಮಾಟಿ ಚಿಂತಿ ಬಿಡು ಬಿಡು ಮನಸ್ಸಿನ ಚಿಂತಿ ಮಾಡಿ ಮಾಡಿ ಮಾಡುವುದೆಲ್ಲ ಒಣಭ್ರಾಂತಿ, ಮಾಡಿ ಮಾಡುವುದೆಲ್ಲ ಒಣಭ್ರಾಂತಿ, ಮಹಾದೇವನಲ್ಲಿ ಹೋಗಿ ನೀ ಏನಂತಿ, ಮಾಡಿ ಮಾಡುವುದೆಲ್ಲ ಒಣಭ್ರಾಂತಿ, ಮಹಾದೇವನಲ್ಲಿ ಹೋಗಿ ನೀ ಏನಂತಿ, ದಾಟಿ ಒಳಗ ಪಾದ ಯಾವ ದಾಟಿ, ದಾಟಿ ಒಳಗ ಪಾದ ಯಾವ ದಾಟಿ, ಭವನಿಗೆ ಹೋಗೋ ಸಂಸಾರ ದಾಟಿ, ಭವನಿಗೆ ಹೋಗೋ ಸಂಸಾರ ದಾಟಿ. ಇದುವರೆಗೆ ಶರಣಪ್ಪ ವಡಗೇರಿ ಮತ್ತು ಸಂಗಡಿಗರಿಂದ ಜನಪದ ಗೀತೆ ಕೇಳಿದಿರಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ.